ದೊಡ್ಡ ಓಬಜ್ಜಿ ಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಎಂ ಸುನಿಲ್ ಕುಮಾರ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಬನ್ನಿ, ಈ ಒಂದು ಸಮಗ್ರ ಕೃಷಿಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಒಟ್ಟಾರೆ ಅವರ ಒಂದು ಸಮಗ್ರ ಕೃಷಿಯ ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸುನಿಲ್ ಕುಮಾರ್ ಅವರೇ. ನಮಸ್ಕಾರ ಸರ್. ಸುನಿಲ್ ಕುಮಾರ್ ಅವರೇ, ಹೇಳಿ, ಈ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಒಂದು ಬಾಲ್ಯದಲ್ಲಿ ಬಾಲ್ಯ ಜೀವನ ಹೇಗೆ ಕಳೆದಿರಾ? ನಮ್ದು ಆಕ್ಚುಲಿ ತಂದೆಯವರು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ರು, ಹಾಗಾಗಿ ನಮ್ಮ ಎಜುಕೇಶನ್ ಎಲ್ಲ ದಾವಣಗೆರೆಯಲ್ಲೇ ಆಯ್ತು. ತದನಂತರ ನನ್ನ ಬಿ ಕಾಮ್ ವಿದ್ಯಾಭ್ಯಾಸದ ನಂತರ ಕೃಷಿಯೆಡೆಗೆ ನಾನು ತಿರುಗಿದೆ. ಸಾಕಷ್ಟು ಜಮೀನು ಮತ್ತು ತೋಟ ಇತ್ತು, ಅದನ್ನ ಡೆವಲಪ್ಮೆಂಟ್ ಮಾಡಕ್ಕೆ ಅಂತಂದು ಯಾವ ರೀತಿ ಎಲ್ಲರೂ ಮಾಡ್ಕೊಂಡ್ ಬರ್ತಿದ್ರು ಅದೇ ರೀತಿ ನಾನು ಮುಂದುವರ್ಸ್ಕೊಂತ ಮಾಡ್ಕಾ ಬಂದೆ. ಬಟ್ 2000 ಇಸ್ವಿಯಿಂದ ಈ ಸುಭಾಷ್ ಪಾಳೇಕರ್ ಮತ್ತು ಪುಕೋಕೋ ಅವರ ಸಮ್ ಬುಕ್ಸ್ ಅನ್ನ ಎಲ್ಲ ಓದಿ ಅವರ ವಿಚಾರಗಳನ್ನ ತಿಳ್ಕೊಂಡು ನಾನೇ ಯಾಕೆ ಭೂಮಿಗೆ ವಿಷ ಹಾಕದಂಗೆ ಸಾವಯವದಲ್ಲೇ ನೈಸರ್ಗಿಕವಾಗಿ ಯಾಕೆ ಕೃಷಿ ಮಾಡಬಾರ್ದು ಅಂತ 2000 ನಾವು ನೈಸರ್ಗಿಕವಾಗಿ ಬಳಕಂತ ಬರ್ತಾ ಇದ್ದೆ. ಅಂದ್ರೆ ಈಗ ಬಿ ಕಾಮ್ ವಿದ್ಯಾಭ್ಯಾಸ ಮಾಡಿದೀವಿ ಅಂತ ಹೇಳಿದ್ರ, ಅಂದ್ರೆ ಯಾವ್ದು ಕೆಲ್ಸಕ್ಕೆ ಹೋಗ್ಬೇಕಂತ ಆಸೆ ಮಾಡ್ಲಿಲ್ಲ ನೀವು? ಇಲ್ಲ, ನನಗೆ ಒಂದ್ ಸ್ವಲ್ಪ ಹಾರ್ಡ್ ವರ್ಕಿಂಗ್ ಅಂದ್ರೆ ಇಷ್ಟ, ಆಮೇಲೆ ನೌಕರಿಗಳು ಸಿಗೋದು ಬಹಳ ಕಷ್ಟ, ಹಾಗಾಗಿ ಆಸ್ತಿ ಇತ್ತಲ್ಲ ಅದ್ರ ಡೆವಲಪ್ಮೆಂಟ್ಸ್ ಕಡೆಗೆನೆ ತಿರುಗಿಕೊಂಡೆ. ಈ ಕೃಷಿಯಲ್ಲಿ ಏನಾದ್ರು ಸಾಧನೆ ಮಾಡಬಹುದು ಅಂತ. ಹೌದು, ಕೃಷಿಗೆ ಬಂದ್ರ. ಹೌದು, ಈಗ ಸಮಗ್ರ ಕೃಷಿ ಅಂತಂದ್ರೆ ಯಾವ ರೀತಿ ಬೆಳೀತಾ ಇದ್ದೀರಾ, ಏನೇನ್ ಬೆಳೀತಾ ಇದ್ದೀರಾ, ಇದ್ರ ಬಗ್ಗೆ ಹೇಳಿ ಸರ್. ಸಂಪೂರ್ಣವಾಗಿ ನಾನು ಕಮರ್ಷಿಯಲ್ ಕ್ರಾಪ್ಸ್ ಆಗಿ ಅಡಿಕೆ ಜಾಯಿಕಾಯಿ ಇಂಥವನ್ನ ಇದು ಮಾಡ್ತಿದ್ದೀನಿ, ಅದ್ರ ಜೊತೆಗೆ ಅರಣ್ಯ ಕೃಷಿನು ಬಾರ್ಡರ್ ಕ್ರಾಪ್ಸ್ ಆಗಿ ಅರಣ್ಯ ಕೃಷಿಗಳನ್ನೆಲ್ಲ ಹಾಕಂತಿದ್ದೀನಿ. ಶ್ರೀಗಂಧ ಆಗಿರ್ಬೋದು, ಎಬ್ಬವ ಆಗಿರ್ಬೋದು, ಗ್ಲಿರಸಿಡಿಯ, ಹಾಲ, ಬಿದಿರು, ಬೇಲ್ದಣ್ಣಿಂದು, ದ್ವಾರುಣಸೆ ಹಣ್ಣು, ಸಿಹಿ ಹುಣಸೆ ಹಣ್ಣು, ಈ ರೀತಿ ಎಲ್ಲಾ ತರದ್ದು ಬಾರ್ಡರ್ ಕ್ರಾಪ್ಸ್ಗಳಾಗಿ ಹಾಕಂದಿದ್ದೀನಿ. ಅದೇ ರೀತಿ ಅಡಿಕೆ, ಜಾಯಿಕಾಯಿ, ಪೇರ್ಲ, ನಿಂಬೆ, ಬಾಳೆ, ಪಪ್ಪಾಯಿ, ನುಗ್ಗೆ, ಔಡ್ಲ, ಇವನು ಸಹ ತೋಟದೊಳಗೆ ಫಲವತ್ತತೆಗೆ ಇವೆಲ್ಲ ಅವಶ್ಯಕತೆ ಇರುತ್ತೆ. ಒಂದ್ರದ್ದು ಎಲೆ ಇನ್ನೊಂದಕ್ಕೆ ಭೂಮಿಗೆ ಬಿದ್ದಾಗ ಫಲವತ್ತತೆ ಕೊಡುತ್ತೆ ಅಂತ ಅವನ್ನು ಸಹ ಹಾಕೊಂಡು ಸಮಗ್ರ ಕೃಷಿಯಲ್ಲಿ ಇದ್ದೀನಿ. ಅದ್ರ ಜೊತೆಗೆ ಹೈನುಗಾರಿಕೆ ಮಾಡ್ಕೊಂಡು ಒಂದಿಷ್ಟು ಕುರಿಗಳು ಸಾಕೊಂಡು ಕೋಳಿಗಳು ಸಾಕೊಂಡಿದ್ದೀನಿ. ಈಗ ಎಷ್ಟೆಕರೆ ಒಳಗಡೆ ಸಮಗ್ರ ಕೃಷಿಯನ್ನ ಮಾಡಿದಿರಾ? ಸರ್, ನಂದು ಇಲ್ಲಿ ಹೊಳಲ್ಕೆರೆ ತಾಲೂಕು ಹತ್ರ ಅರಸನಘಟ್ಟ ಅನ್ನೋ ಗ್ರಾಮದಲ್ಲಿ ಒಂದು 6 ಎಕರೆ ಇದೆ ಸರ್. ಅದೇ ರೀತಿ ದಾವಣಗೆರೆ ತಾಲೂಕಲ್ಲಿ 6.75 ಎಕರೆ ಇದೆ. ಅದು ಸಂಪೂರ್ಣವಾಗಿ ಎಲ್ಲದನ್ನು ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲೇ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯ ಅಂದ್ರೆ ಸರ್ಕಾರಿ ಗೊಬ್ಬರಗಳನ್ನ ಯಾವ್ದನ್ನು ಉಪಯೋಗಿಸೋದಿಲ್ಲ. ತಿಪ್ಪೆ ಗೊಬ್ಬರ ಬಿಟ್ಟರೆ ಬೇರೆ ಏನು ಯೂಸ್ ಮಾಡೋದಿಲ್ಲ. ಯಾಕನಿಸ್ತದೆ ನಿಮಗೆ ಸರ್ಕಾರಿ ಗೊಬ್ಬರ ಉಪಯೋಗ ಮಾಡಬಾರ್ದು ಅಂತ? ಕೆಮಿಕಲ್ ಇದರಿಂದ ಸಾಕಷ್ಟು ಹಾನಿ ಆಗ್ತಿದಾವೆ, ಭೂಮಿಯಲ್ಲಿರತಕ್ಕಂಥ ಜೀವಾಣುಗಳು ನಾಶ ಆಗುತ್ತೆ. ಇನ್ಸ್ಟೆಂಟ್ ಆಗಿ ಬೆಳಗ್ಗೆನ ಚೆನ್ನಾಗಿ ಅನ್ಸುತ್ತೆ, ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದ್ರದ್ದು ಜೀವಾಣುಗಳು ಎಲ್ಲ ಹಾನಿಯಾಗಿ ಬೆಳೆಗಳಿಗೆನೆ ಮಾರಕ ಆಗುತ್ತೆ. ಯಾಕಂದ್ರೆ ಈ ಅಡಿಕೆ ಇವೆಲ್ಲವೂ ಲಾಂಗ್ ಟರ್ಮ್ ಕ್ರಾಪ್ಸ್ಗಳು, ಅವಕ್ಕೆಲ್ಲ ಮುಂದೆ ಯಾವುದೇ ರೀತಿ ರೋಗ ರುಜಿನಿ ಬರದಂಗೆ ಇರಬೇಕು ಅಂದ್ರೆ ಇವತ್ತಿಂದನೇ ನಾವು ಅದಕ್ಕೆ ಒಂದು ಸ್ಟೆಬಿಲಿಟಿ ಕೊಟ್ಟಂಗಾಗುತ್ತೆ ಅಂತ ಜೀವಾಮೃತ ಈ ರೀತಿ ಇವನ್ನ ಹಾಕ್ತಿವಿ, ಬಿಟ್ರೆ ತಿಪ್ಪೆ ಗೊಬ್ಬರ ಅವನ್ನ ಹಾಕ್ತಿವಿ ಅಷ್ಟೆ. ಈ ಒಂದು ನೈಸರ್ಗಿಕ ಕೃಷಿಗೆ ಬರೋದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಕೊಟ್ಟು ಕೈ ಸುಟ್ಕೊಂಡಿದ್ದೀರಾ? ಎಲ್ಲಾರು ಹಿಂಗ್ ಇದು ಮಾಡ್ತಿದ್ರು, ವರ್ಷಕ್ಕೆ 2 ಸರಿ ಅಡಿಕೆಗೆ ಗೊಬ್ಬರ ಕೊಡೋದು, ಅದೇ ರೀತಿ ನಾನು ಕೊಡ್ಕಂತ ಬಂದೆ. ಬಟ್ 2000 ಇಸ್ವಿಯಿಂದ ಸ್ವಲ್ಪ ನಾನು ಬದಲಾವಣೆ ತಗೊಂಡೆ. ಈಗ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಅಡಿಕೆ ಬೆಳೆ ಏನು ಚೆನ್ನಾಗಿ ಬರ್ಲಿಲ್ವಾ ಇಳುವರಿ? ಇಲ್ಲ, ಬರ್ತಾ ಇತ್ತು, ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದು ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದ್ದಾವೆ. ಅದ ನಂತರ ಈಗ ಭೂಮಿಗೆ ರೌಂಡ್ ಆಫ್ ಅಂತ ನೋಡಿತಾರೆ. ಹೌದು, ಕಳೆನಾಶಕ. ಕಳೆನಾಶಕ ಅದ್ರಂತ ಮಾರ್ಕ ಇನ್ನೊಂದಿಲ್ಲ ಅಂತಂದು ಅವೆಲ್ಲವನ್ನು ಅವಾಯ್ಡ್ ಮಾಡಿದೀವಿ. ಆದ್ರೂ ನಮ್ ರೈತರು ಹೊಡಿತಾರಲ್ವಾ? ಸಾಕಷ್ಟು ಜನ ಹೊಡಿತಾನೆ ಇದಾರೆ. ಈಗೆಲ್ಲ ಬದಲಾಗ್ತಾ ಇದಾರೆ, ನಿಧಾನವಾಗಿ ಜನ ಒಬ್ಬೊಬ್ಬರಾಗಿ ಬದಲಾಗ್ತಾರೆ. ಅದು ಒಳ್ಳೆ ಸಂತೋಷದ ವಿಚಾರ. ಅಂದ್ರೆ ರೈತರು ಬದಲಾವಣೆ ಆದಾಗ ಮಾತ್ರ ಉತ್ತಮವಾದ ಭೂಮಿಯನ್ನ ನಾವು ಉಳಿಸಬಹುದು, ಉತ್ತಮವಾದ ಒಂದು ಬೆಳೆಗಳನ್ನ ಬೆಳೆಯಬಹುದು ಅಂತ ನಿಮ್ ಅನಿಸಿಕೆ. ಹೌದು. ಈಗ ಸಾಮಾನ್ಯವಾಗಿ ಅಡಿಕೆ ಆಯ್ಕೆ ಎಷ್ಟು ವರ್ಷ ಆಯ್ತು ನೀವು ಈಗಲನ? ಸರ್, ನಮ್ಮ ಆನ್ಸಿಸ್ಟರ್ ಪ್ರಾಪರ್ಟಿಯಲ್ಲಿ ಒಂದು 2.5 ಎಕರೆ ಇತ್ತು. ಅದ ನಂತರ ನಂದು ಸ್ವಂತಕ್ಕೆ ಒಂದು 4 ಎಕರೆ ಅಷ್ಟು ನಾನು ನನ್ನ ಫೀಲ್ಡ್ ಅಲ್ಲಿ ನಾ ಮಾಡಿದ್ದೆ. ಅಂದ್ರೆ ನೀವು ಕೃಷಿ ಬಂದ್ಮೇಲೆ? ನಾ ಕೃಷಿಗೆ ಬಂದ್ಮೇಲೆ ಹೊಲನ ತೋಟ ವಿಸ್ತೀರ್ಣ ಮಾಡಿದ್ರ? ವಿಸ್ತೀರ್ಣ ಆ ಟೈಮಲ್ಲಿ ಪ್ಲಾಂಟೇಶನ್ ಮಾಡಿದಾಗ ಇನ್ನು ನಾನು ಅದೇ ಹಳೆ ಸಿಸ್ಟಮ್ ಅಲ್ಲಿ ಇದ್ದೆ. ಬಟ್ ಅದ ನಂತರ ಒಂದು ಸುಭಾಷ್ ಪಾಳೇಕರ್ ಅವರು ಒಮ್ಮೆ ದಾವಣಗೆರೆ ಬಂದಾಗ ಅವ್ರ ಪುಸ್ತಕಗಳು ಅವನ್ನೆಲ್ಲ ಓದಿ ನನ್ನ ಮನಸ್ಸನ್ನು ಬದಲಾಯಿಸ್ಕೊಂಡು ನಾನು ನೈಸರ್ಗಿಕ ಕೃಷಿ ಕಡೆಗೆ ಬದಲಾದೆ. 0 ಕಲ್ಟಿವೇಶನ್, ಬೇಸಾಯ ಓಡಿಸಲ್ಲ, ಏನು ಮಾಡಲ್ಲ, ವೀಡ್ ಕಟ್ಟರಲ್ಲಿ ಎಲ್ಲ ಹುಲ್ಲನ್ನ ಕಳೆ ಹೊಡಿತೀವಿ, ಅದ ಮತ್ತೆ ಮಣ್ಣಿಗೆ ಸೇರಿ ಗೊಬ್ಬರ ಆಗುತ್ತೆ. ಆ ರೀತಿ ಅಡಿಕೆ ಫಸಲದ ಬಂದಾಗ ತೆಗಿಲಿಕ್ಕೆ ಅಂತಂದ್ರೆ ಆ ರೀತಿ ಕ್ಲೀನ್ ಮಾಡಲೇಬೇಕಾಗುತ್ತೆ ತೋಟ, ಅಷ್ಟು ಮಾಡ್ತೀವಿ. ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡಾಗ ಅಡಿಕೆಯಲ್ಲಿ ಈಗ ಕಳೆಗಳನ್ನೆಲ್ಲ ನೀವು ಯಂತ್ರಗಳ ಮುಖಾಂತರ ಕಟಾವು ಮಾಡ್ತಿರಲ್ವಾ? ಹೌದು. ಎಷ್ಟು ಬಾರಿ ಕಟಾವು ಮಾಡ್ತೀರಾ ವರ್ಷದಲ್ಲಿ? ಸರ್, ಅಡಿಕೆ ಫಸಲು ಕೊಯ್ಲಿಕ್ಕೆ ಅಂತಂದ್ರೆ ಜುಲೈ ಆಗಸ್ಟ್ನಿಂದ ಸ್ಟಾರ್ಟ್ ಮಾಡ್ತಾರೆ. ನಾವು ಜುಲೈ ಆಗಸ್ಟ್ ಅಲ್ಲಿ ಫಸ್ಟ್ಗೆ ಒಂದ್ಸರಿ ಅವ್ರಿಗೆ ತೋಟ ಕ್ಲೀನ್ ಮಾಡಿಕೊಡ್ತೀವಿ. ಅದ ನಂತರ ಮತ್ತೆ ಅವಶ್ಯಕತೆನೇ ಇರೋದಿಲ್ಲ. ಹಂಗೇನಾದ್ರು ಮಳೆ ಎಲ್ಲ ಜಾಸ್ತಿ ಆಗಿ ಕಟಾವು ಡಿಸೆಂಬರ್ ಜನವರಿನಲ್ಲೂ ಇತ್ತು ಅಂದ್ರೆ ಮಾತ್ರ ಮತ್ತೊಮ್ಮೆ ಡಿಸೆಂಬರ್ ಟೈಮಲ್ಲಿ ಒಂದ್ಸರಿ ಕಟಾವು ಮಾಡ್ತೀವಿ. ಅದ್ ಬಿಟ್ರೆ ಮತ್ತೇನು ಮಾಡಿರಲ್ಲ. ಸೊಂಟದ ಮಠ ಹುಲ್ಲು ಕಳೆ ಎಲ್ಲ ಬೆಳೆದಿರುತ್ತೆ, ಅದೇ ನ್ಯಾಚುರಲ್ ಆಗಿ ನೆರಳು ಕೊಟ್ಟಿರುತ್ತೆ ಭೂಮಿಗೆ. ಅದು ಕಟಾವು ಮಾಡಿಸೋದು ಒಂದೇ ನಮಗೆ ಖರ್ಚು. ಅಂದ್ರೆ ಕಟಾವಿಗಿನ ಎಲ್ಲ ಒಂದ್ ಕಡೆ ಬಾಂಡ್ಲಿ ಓಡಿಸಿದ್ರೇನು ಪಾಡಲ್ವ? ಅಂದ್ರೆ ಟ್ರ್ಯಾಕ್ಟರ್ ತುಳಿತನೂ ಆಗ್ಬಾರದು ಅನ್ನೋ ಒಂದು ಉದ್ದೇಶದಿಂದ ಭೂಮಿಯಲ್ಲಿ ಇರತಕ್ಕಂತ ಎರೆಹುಳುಗಳಾಗ್ಲಿ ಅವೆಲ್ಲ ನಾಶವಾಗ್ತವೆ. ಹಾಗಾಗಿ ಟ್ರ್ಯಾಕ್ಟರ್ನು ಸಹ ಉಳುಮೆಗೆ ಉಪಯೋಗಿಸಬಾರದು ಅಂತ ಪದ್ಧತಿ. ಅಂದ್ರೆ ಎಲ್ಲಾ ಕಡೆಯಿಂದಲೂ ನಾವು ಭೂಮಿಗೆ ಉತ್ತಮವಾದ ಒಂದು ರಕ್ಷಣೆ ಕೊಡಬೇಕು ಅಂತೀರ? ಭೂಮಿ ನನ್ನದಲ್ಲ, ಮತ್ತೆ ಮುಂದಿನ ಪೀಳಿಗೆಗೆ ಬಿಟ್ಕೊಡ್ಬೇಕು. ಹಂಗಾಗಿ ನನ್ನ ಕೈಲಿ ಸಾಧ್ಯ ಆದಷ್ಟು ಅದನ್ನ ಚೆನ್ನಾಗಿ ಉಳಿಸಿ ಮುಂದಿನವರಿಗೆ ಬಿಟ್ಕೊಡ್ಬೇಕು ಅಂತ ಉದ್ದೇಶ ನಂದು. ಈಗ ಅಡಿಕೆಗೆ ಸಾಮಾನ್ಯವಾಗಿ ನೀವು ಯಾವುದೇ ರಾಸಾಯನಿಕ ಗೊಬ್ಬರ ಕೊಡಲ್ಲ ಅಂತ ಹೇಳಿದ್ರ, ಅಂದ್ರೆ ಅದಕ್ಕೆಲ್ಲ ಫಲವತ್ತತೆ ಸಿಗ್ಬೇಕಂತಂದ್ರೆ ಬೇರೆ ಯಾವ ರೀತಿ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ರ? ಸರ್, ಜೀವಾಮೃತ ಹಾಕ್ತಿವಿ ಸರ್. ಜೀವಾಮೃತ ಒಂದ್ ಬಿಟ್ಟು ಬೇರೆ ಏನಾಕಲ್ಲ. ಅದೇ ರೀತಿ ನಮ್ಮ ಲೇಬರ್ಸ್ಗೆ ಒಂದೆರಡು ಆಕಳು ಕೊಡಿಸಿದೀನಿ. ಅವನ ಆಕಳು ಅದು ನನ್ನ ತೋಟದೊಳಗೇನೆ ಅಡ್ಡಾಡ್ಕೊಂಡು ಎಲ್ಲಿ ಬೇಕಾದ್ರೆ ಅಲ್ಲಿ ಸ್ವಚ್ಛಂದವಾಗಿ ಮೇಯ್ತಿರ್ತವೆ, ಅಲ್ಲೇ ಸೆಗಣಿ ಆಗ್ತವೆ, ಗೋತ ಆಗ್ತವೆ. ಅದ್ರದ್ದು ಪೌಷ್ಟಿಕಾಂಶನೇ ಸಾಕಷ್ಟು ಆಗುತ್ತೆ ಅಂತ ನನ್ನ ಅನಿಸಿಕೆ. ಎಷ್ಟು ಸಾಕಾಣಿಕೆ ಮಾಡಿದ್ರೆ ಹಸುಗಳನ್ನ? ನಮ್ಮ ಲೇಬರ್ಗೆ ಇಲ್ಲಿ ಅರಸನಘಟ್ಟ ಗ್ರಾಮದಲ್ಲಿ ಎರಡು ಆಕಳು ಕೊಡಿಸಿದೀನಿ. ನನ್ನಲ್ಲಿ ಸುಮಾರು ಗೀರ್ ತಳಿ ಆಕಳುಗಳು 40-42 ಆಕಳುಗಳು ಹೈನುಗಾರಿಕೆ ಇದರಲ್ಲಿ ಮಾಡ್ಕೊಂಡು. ಈಗ 40 ಹಸುಗಳನ್ನ ಸಾಕಾಣಿಕೆ ಮಾಡಿದ್ರ, ದೇಶೀಯ ತಳಿ ಹಸುಗಳು, ಅದರಲ್ಲಿ ಗೀರ್ ಅನ್ನುವಂತ ಒಂದು ತಳಿಯನ್ನ ಯಾವ ರೀತಿ ನಿಭಾಯಿಸಿಕೊಂಡು ಹೋಗ್ತೀರಾ ಅಷ್ಟೊಂದು ಹಸುಗಳನ್ನ? ತಂದಿದ್ದು ಸ್ಟಾರ್ಟಿಂಗ್ 5-5 ಆಕಳು ಸರ್. ಅದೇ ಪ್ರತಿ ಬಾರಿ ಮಲ್ಟಿಪ್ಲಿಕೇಶನ್ ಹಾಕಂತ ಇನ್ಬ್ರೀಡಿಂಗ್ ಆಗಿ 42 ಆಕಳು ತನಕ ಆಯ್ತು. ಕೊನೆಗೆ ಲೇಬರ್ಸ್ ಇಂದು ಬಹಳ ಪ್ರಾಬ್ಲಮ್ ಆಗಿ ಮೇಂಟೆನೆನ್ಸ್ ಬಹಳ ಕಷ್ಟ ಅನ್ಸಕತ್ ಬಿಡ್ತು. ಹಾಗಾಗಿ ಒಂದೊಂದೇ ವಯಸ್ಸಾಯದಂಗೆ ಕೆಲವು ಕೇಳದವ್ರಿಗೆಲ್ಲ ಕೊಟ್ಕೊಂತ ಸೇಲ್ ಮಾಡ್ಕೊಂತ ಸ್ವಲ್ಪ ಅಗ್ರ ಮಾಡ್ಕೊಂಡಿದ್ದೀನಿ. ಈಗೆಷ್ಟಿದ್ದಾವೆ? ಈಗ ಸುಮಾರು ಒಂದು 10 ಇದಾವೆ. 10 ಇದಾವೆ. ಅಷ್ಟೊಂದು ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಿದ್ರಲ್ಲ, ನಿಮ್ಗೆ ಸಾಕಷ್ಟು ಒಳ್ಳೆಯ ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇತ್ತಲ್ವಾ? ಸಾಕಷ್ಟು. ಅದಕ್ಕೋಸ್ಕರನೇ ಅಂತ ನಾವು ವ್ಯವಸಾಯಕ್ಕೋಸ್ಕರ ಯಾವುದೇ ಒಬ್ಬ ರೈತ ಆಗ್ಲಿ ಒಂದು 2 ಆಕಳಾರು ಮೇಂಟೈನ್ ಮಾಡ್ಲೇಬೇಕು. ದೇಶಿ ತಳಿ ಆಕಳನ್ನ ಮೇಂಟೈನ್ ಮಾಡಿದ್ರೆ ಅವನು ನಿಜವಾದ ರೈತ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಅದರಿಂದ ಬರ್ತಕ್ಕಂತ ಗ್ವಾತ ಆಗ್ಲಿ ಸೆಗಣಿ ಆಗ್ಲಿ ಅದರಿಂದ ಸಾಕಷ್ಟು ಔಷಧಿಗಳನ್ನು ಮಾಡ್ಕೋಬಹುದು ನಾವು. ಗೊಬ್ಬರಗಳನ್ನು ಮಾಡ್ಕೊಂಡು ತೋಟ ಜಮೀನು ಅವಕ್ಕೆ ಉಪಯೋಗಿಸ್ಕೋಬಹುದು. ಆ ಉದ್ದೇಶದಿಂದ ನಾನು ಒಂದು 5 ಆಕಳು ತಗೊಂಡಿದ್ದೆ. ಅದೇ ನಮ್ಮಲ್ಲಿ ಬೆಳವಣಿಗೆ ಆಗಿ ಆಗಿ ಆಗಿ 40-42 ತನಕ ಅದು. ಈಗ ಒಂದು ಹಸು ಎಷ್ಟು ಹಣಕ್ಕೆ ಮಾರಾಟ ಮಾಡಿದ್ರೆ ನೀವು? ಸರ್, ಡಿಪೆಂಡ್ಸ್ ಸರ್. ಈಗ ಹೆಚ್ಚು ಹಾಲು ಇಳುವರಿ ಇರೋಂಥವನ್ನ ಒಳ್ಳೆ ರೇಟಿಗೆ ಮಾರಿದೀವಿ. ಕಡಿಮೆ ಇರೋ ಕೆಲವು ಆಕಳುಗಳನ್ನ ಕಡಿಮೆ ರೇಟಿಗೆ ಮಾರಿದ್ವಿ. ಅಂದ್ರೆ ಅದು ವಯಸ್ಸಿನ ಅನುಗುಣವಾಗಿ ನಿಗದಿ ಮಾಡಿ 25,000 ಹಿಡಿದು 82-85,000 ತನಕ ಸೇಲ್ ಮಾಡಿದ್ವಿ ಸರ್. ನಾವು ಆಕಳ ಬಗ್ಗೆ ಅನುಭವ ಇರೋರು ಅವ್ರಿಗೆ ಬಹಳಷ್ಟು ಮಾಹಿತಿ ಇರುತ್ತೆ, ಏನ್ ಗುಣ ಇದೆ ಗುಣಲಕ್ಷಣಗಳನ್ನೆಲ್ಲ ನೋಡ್ಬಿಟ್ಟು ಒಪ್ಪಿ ನಾವು ಹೇಳಿದ ಬೆಲೆಗೆ ಕೊಡ್ತಾ ಅನ್ನೋಗಿದ್ದಾರೆ. ಯಾವ್ದನ್ನು ನಾವು ಅಂಡರ್ ವ್ಯಾಲ್ಯೂಗೆ ಮಾರಿ ಇದು ಮಾಡಿಲ್ಲ. ಈಗ ಜಮೀನಲ್ಲೆಲ್ಲ ಮನೆ ಮಾಡಿದ್ರ ಹಸುಗಳನ್ನೆಲ್ಲ ಕಟ್ಟಲಿಕ್ಕೆ? ಕಟ್ಟಲಿಕ್ಕೆಲ್ಲ ಶೆಡ್ ಕಟ್ಕೊಂಡು ಅಲ್ಲಿರ್ತೀವಿ. ಈಗ ಹಸುಗಳನ್ನ ತಂದು ಮನೇಲಿ ಕಟ್ಟೋದೊಂದೇ ಲೆಕ್ಕ ಅಲ್ಲಲ್ವಾ? ಈಗ ದೇಶೀಯ ತಳಿ ಹಸುಗಳನ್ನ ಅಂತಂದ್ರೆ ಒಳ್ಳೆ ಉತ್ತಮ ಸಾಕಾಣಿಕೆ ಮಾಡಬೇಕು, ಒಳ್ಳೆಯ ಫುಡ್ ಕೊಡಬೇಕು, ಒಳ್ಳೆಯ ಮೇವು ಕೊಡಬೇಕು, ಒಳ್ಳೆಯ ನೀರು ಕೊಡಬೇಕು. ಯಾವ ರೀತಿ ನಿಭಾಯಿಸ್ಕೊಂಡು ಹೋಗಿದ್ರೆ ಅಲ್ಲ ಸರ್? ಮೇವು ಬೆಳೆಯಕ್ಕೋಸ್ಕರ ಅಂತಾನೆ ಹೆಚ್ಚು ಕಮ್ಮಿ 1.5-2 ಎಕರೆ ಜಾಗ ಬಿಟ್ಕೊಂಡಿದ್ದೀನಿ ಸರ್ ನನ್ನ ಜಮೀನಿನಲ್ಲಿ. ಅದಕ್ಕೆ ಗಾಳಿ ಬೆಳಕಿಗೆ ಸಾಕಷ್ಟು ಪ್ರಮಾಣದಲ್ಲಿ ಶೆಡ್ ದೊಡ್ಡದು ವಿಶಾಲವಾಗಿ ಮಾಡ್ಕೊಂಡು TKVK ಜಯದೇವಪ್ಪ ಅವರ ಮಾರ್ಗದರ್ಶನದಲ್ಲಿ ನಾವು ಶೆಡ್ ಅನ್ನೆಲ್ಲ ರೆಡಿ ಮಾಡಿ ಉತ್ತಮ ರೀತಿಯಲ್ಲೇ ಮಾಡ್ಕೊಂಡಿದ್ವಿ. ಈಗೆಲ್ಲ ದಿನನಿತ್ಯ ಮೇವು ಅಂತಂದ್ರೆ ಬರೀ ಹಸಿ ಮೇವು ಕೊಡ್ತೀರ ಒಣಮೇವು ಕೊಡ್ತೀರ ಎರಡು ಮಿಕ್ಸ್ ಮಾಡ್ತೀರ? ಹಸಿ ಮೇವು ಸೀಸನ್ ಅಲ್ಲಿ ರಾಗಿ ಹುಲ್ಲು ಮೇಜರ್, ಸ್ವಲ್ಪ ಮಟ್ಟಿಗೆ ಭತ್ತದಲ್ಲೂ ಕೊಡ್ತೀವಿ. ಭತ್ತದಲ್ಲಿ ಹೆಚ್ಚಿಗೆ ಪೌಷ್ಟಿಕಾಂಶ ಇರೋದಿಲ್ಲ ಅಂತ ಅದು ಕಡಿಮೆ ಎಮರ್ಜೆನ್ಸಿ ಅಂತ ಇಟ್ಕೊಂಡಿರ್ತೀವಿ. ರಾಗಿ ಹುಲ್ಲೇ ಮೇನ್. ಹಸಿ ಹುಲ್ಲು 2-3 ವಿಧದ ಹಸಿ ಹುಲ್ಲುಗಳು ಬೆಳಿತೀವಿ, ಜೊತೆಗೆ ಸೈಲೇಜ್ ಅಂತ ಮಾಡ್ಕೊಂತೀವಿ. ಸೈಲೇಜ್ ಮಾಡ್ಬಿಟ್ಟು ಸೀಸನ್ ಅಲ್ಲಿ ಕಟಾವ್ ಮಾಡ್ಕೊಂಡು ಡ್ರಮ್ಗಳಿಗೆಲ್ಲ ತುಂಬಿಸಿ ಇಟ್ಕೊಂತೀವಿ, ಒಂದು 10-12 ಡ್ರಮ್ಸ್. ಅದನ್ನು ಸಹ ಮಳೆಗಾಲದಲ್ಲೆಲ್ಲ ಉಪಯೋಗಿಸ್ಕೊಳಕ್ಕೆ ಹೊರಗೆ ಬಿಡಕ್ಕಾಗಲ್ಲ ಆಕಳುಗಳನ್ನ ಅವಾಗ ಕೆಸರು ಇದರಲ್ಲಿ. ಹಾಗಾಗಿ ಸೈಲೇಜ್ ಅನ್ನು ಉಪಯೋಗಿಸ್ತೀವಿ. ಒಣಮೇವು ಪೌಷ್ಟಿಕರಣ ಅಂತಂದು ನಾವು ಟ್ರೈನಿಂಗ್ ಹೋದಾಗ ಏನ ತಗೊಂಡಿದ್ವಲ್ಲ ಅದ ರೀತಿ ಒಣಮೇವಿಗೆಲ್ಲ ಪೌಷ್ಟಿಕರಣ ಮಾಡಿ ಅದನ್ನು ಕೊಡ್ತೀವಿ. ಹಾಗಾಗಿ ಒಳ್ಳೆ ಆಕಳುಗಳಾಗ್ಲಿ ಅವೆಲ್ಲವೂ ಹಾಲು ಎಲ್ಲ ಗುಣಮಟ್ಟದ ಇದರಲ್ಲಿ ಸಿಗ್ತವೆ ನಮಗೆ. ಈಗ ಸೈಲೇಜ್ ಅಂತಂದ್ರೆ ಏನೇನ್ ಹಾಕಿ ಅಲ್ಲಿ ಅದನ್ನ ತಯಾರು ಮಾಡ್ತೀರಾ, ಯಾವ ರೀತಿ ಬಳಸ್ತೀರಾ ಅದನ್ನ? ಸೈಲೇಜ್ ಅದನ್ನ ಒಂದೊತ್ತು ಕೊಡ್ತೀವಿ ಅಷ್ಟೇ. ಸೈಲೇಜ್ ಸಪ್ಪೆನ ಕಟ್ ಮಾಡ್ಬಿಟ್ಟು ನಾವು 1 ಇಂಚ್ ದಪ್ಪದಲ್ಲಿ ಕಟ್ ಮಾಡ್ಬಿಟ್ಟು ಅದಕ್ಕೆ ಉಪ್ಪು, ಮಿನರಲ್ ಮಿಕ್ಸ್ಚರ್, ಬೆಲ್ಲ ಇವನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒತ್ತಡ ಗಾಳಿ ಇಲ್ದಂಗೆ ಚೆನ್ನಾಗಿ ತುಳಿದು ಬಿಟ್ಟು ಅದನ್ನ ಪ್ಯಾಕ್ ಮಾಡಿ ಮೇಲ್ಗಡೆ ಕವರ್ ಮಾಡ್ಬಿಟ್ಟು ಅದ್ರ ಮೇಲೆ ಸೈಜ್ ಗಲ್ಲಿ ಇಟ್ಬಿಡ್ತೀವಿ. ಸೊ ನಮ್ಗೆ ಯಾವಾಗ ಅವಶ್ಯಕತೆ ಬರುತ್ತೆ ಅದ್ ಮೇಲಿಂದ ಒಂದೊಂದೇ ಚೂರ್ ಚೂರ್ ತಕ್ಕಂತ ಎಲ್ಲಾ ಆಕಳುಗಳಿಗೂ ಒಂದೊಂದು ಬಾಳೆ ಎಷ್ಟು ಹಾಕಂತ ಬರ್ತೀವಿ. ಈಗ ಒಣಮೇವು ಬಳಸ್ತೀರಾ ಸಪ್ಪೆ, ಏನ್ ಹಸಿ ಸಪ್ಪೆ ಬಳಸ್ತೀರಾ? ಹಸಿ ಸಪ್ಪೆ ಬಳಸ್ತೀವಿ ಸೈಲೇಜ್. ಇದನ್ನೆಲ್ಲ ಯಾವ ರೀತಿ ಮಾಡ್ಬೇಕಂತ ನಿಮಗೆ ಅನುಭವ ಬಂತು? ನಮಗೆ ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮಗೆ ಟ್ರೈನಿಂಗ್ ಕರೆದಿದ್ರು. ಅವಾಗ ಟ್ರೈನಿಂಗ್ ಹೋಗಿದ್ದೆ. ಆ ಟ್ರೈನಿಂಗ್ ಅಲ್ಲಿ ಡಾಕ್ಟರ್ ಜಯದೇವಪ್ಪರು ನಮ್ಗೆಲ್ಲ ಮಾರ್ಗದರ್ಶನ ಕೊಟ್ಟು ನಮ್ ಕೈಲೇ ಪ್ರಾಕ್ಟಿಕಲ್ ಅಂತ ಮಾಡಿಸಿದ್ದು ಬಹಳ ಸಾಕಷ್ಟು ಉಪಯೋಗ ಆಯ್ತು ನಮ್ಗೆ. ಯಾವ ರೀತಿ ಸೈಲೇಜ್ ಮಾಡಬೇಕು, ಅಜೋಲ ಬೆಳೆಯೋದಾಗ್ಲಿ, ಪ್ರತಿಯೊಂದು ನಮ್ಮ ಕೈಲೇ ಮಾಡಿಸಿದ್ದು. ಅಜೋಲನ್ನು ಬೆಳೆಸಿ ಬೆಳೆದ್ರ ನೀವು? ಹೌದು ಸರ್, ಒಂದು 4-5 ಪಾಂಡ್ ಮಾಡಿಬಿಟ್ಟು ಅದ್ರಲ್ಲಿ ಅಜೋಲ ಬೆಳೆದು ಅವನ್ನ ಕುರಿಗಳಿಗಾಗ್ಲಿ ಆಕಳಗಳಿಗಾಗ್ಲಿ ಎಲ್ಲ ಇವನ್ ಕುಕ್ಕುಟ ಅಂದ್ರೆ ಕೋಳಿ ಸಾಕಣೆ. ಈಗ ಅಜೋಲ ಕೊಡೋದ್ರಿಂದ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತಲ್ವಾ? ಹೌದೌದು ಸರ್, ಸ್ವಲ್ಪ ಮಟ್ಟಿಗೆ ಆಗುತ್ತೆ. ದೇಹ ಪೋಷಣೆಗೆ ಎಲ್ಲಾ ರೀತಿಯಿಂದನು ಸವಲತ್ತುಗಳನ್ನ ಪ್ರಯೋಜನ ಮಾಡಿದ್ದೀವಿ. ಸಾಮಾನ್ಯವಾಗಿ ಈ ಒಂದು ದೇಶೀಯ ತಳಿಯ ಹಸುಗಳು ಅಂದ ತಕ್ಷಣ ಹಾಲು ಬಹಳಷ್ಟು ಬೇಡಿಕೆ ಇರುತ್ತಲ್ವಾ, ಮಾರ್ಕೆಟ್ ನಲ್ಲಿ ರೇಟ್ನೇ ಇರುತ್ತೆ, ಯಾವ ರೀತಿ ಮಾರಾಟ ಮಾಡಿದ್ರ ನೀವು? ಸರ್, ಅದು ನಮ್ದು ಒಂದು ಯೋಗ ಗ್ರೂಪ್ ಇದೆ ಸರ್ ನಮ್ ದಾವಣಗೆರೆಯಲ್ಲಿ, ಅಲ್ಲಿ ಆ ಗ್ರೂಪ್ ಗೆ ವಾಟ್ಸ್ಆಪ್ ಮೂಲಕ ನಾವು ಇದು ಮಾಡ್ತೀವಿ. ರೆಗ್ಯುಲರ್ ಕಸ್ಟಮರ್ಸ್ ಗಳು ಫಿಕ್ಸ್ ಆಗಿರ್ತಾರೆ. ನಮ್ದು ಡೋರ್ ಡೆಲಿವರಿ ಸಿಸ್ಟಮ್ ಇಲ್ಲ ಸರ್. ದಾವಣಗೆರೆಗೆ ತಗೊಂಡ್ಬಂದು ನಮ್ಮ ಮನೆಗೆ ಬರ್ತಿದ್ದಂಗೆ ನನ್ನ ಮಗ ಆಗ್ಲಿ ನನ್ನ ಮಗಳಾಗ್ಲಿ ಪ್ರತಿಯೊಬ್ಬರಿಗೂ ರಿಂಗ್ ಕೊಡ್ತಾರೆ. 7 ಗಂಟೆ ನಂತರ ಬಂದು ತಗೊಂಡೋಗ್ಬೋದು ಒಂದೊತ್ತಷ್ಟೇ. ಇನ್ನೊಂದೊತ್ತಿಂದನ್ನ ನಾವು ಬೆಳಗ್ಗೆ ಅದನ್ನ ಅಲ್ಲೇ ಪ್ರೋಸೆಸ್ ಮಾಡ್ಬಿಟ್ಟು ತುಪ್ಪ ಮಾಡ್ತೀವಿ ಸರ್. ಹಾಗೆ ಮಾಡ್ಬಿಟ್ಟು 80 ರೂಪಾಯಿ ಲೀಟರ್ ಹಂಗೆ ಹಾಲು, 2000 ರೂಪಾಯಿ ಕೆಜಿ ಹಂಗೆ ತುಪ್ಪ, ಎರಡನ್ನು ಮಾರಾಟ ಮಾಡ್ತೀವಿ. ಈಗ ಬೆಣ್ಣೆ ಕೊಡಲ್ಲ ನೀವು? ತುಪ್ಪ ಕೊಡಬಿಡಲ್ಲ, ತುಪ್ಪನೇ ಕೊಡ್ತೀವಿ. ಈಗ ಗ್ರಾಹಕರು ಈಗ 80 ರೂಪಾಯಿ ಕೊಡ್ತಾರ ಅಂತಾರ ಸರ್? ಅದು ಆ ಹಾಲಿನ ಮಹತ್ವ, ಆಕಳ ಮಹತ್ವ ತಿಳಿದಂತವ್ರು. ಇದೇ ಹಾಲಿನ ರೇಟ್ ಬೆಂಗಳೂರಲ್ಲಿ 120 ರೂಪಾಯಿಂದ 150 ರೂಪಾಯಿ, ಇದರಿಂದ ಕೆಲವರು ದಾವಣಗೆರೆಯಲ್ಲೂ 100 ರೂಪಾಯಿಗೆಲ್ಲ ಮಾರ್ತಿದ್ದಾರೆ, ನಂದು 80 ರೂಪಾಯಿಂಗೆ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಮ ಯೋಗಾ ಫ್ರೆಂಡ್ಸ್ ಇರೋದ್ರಿಂದ ಅವ್ರಗಳಲ್ಲೇ ಸೇಲ್ ಆಗ್ಬಿಡ. ಅಂದ್ರೆ ಗುಣಮಟ್ಟ ಯಾವ ರೀತಿ ಇರುತ್ತೆ ಅದ್ರ ಮಾಹಿತಿ ಗೊತ್ತಿದ್ದಂತವ್ರು ಹುಡುಕೊಂಡು ಬರ್ತಾರೆ, ಹುಡುಕೊಂಡ್ಬಂದು ತಗೊಂಡೋಗ್ತಾರೆ. ಔಷಧಿ ಗುಣಗಳು ಇರ್ತಾವ ಅದ್ರಲ್ಲಿ ಹಾಲಿನಲ್ಲಿ, ಹಂಗಾಗಿ ದೇಹಕ್ಕೆ ಬಹಳ ಒಳ್ಳೇದು, ಹಾಗಾಗಿ ಅದನ್ನ ಯೂಸ್ ಮಾಡ್ತೀವಿ. ಎಷ್ಟೇ ನಿಮ್ಮಲ್ಲಿ ಹಾಲಿನ ಉತ್ಪಾದನೆ ಆದ್ರೂ ಎಲ್ಲ ಸೇಲ್ ಆಗುತ್ತೆ? ಹ್ಞೂ ಸರ್, ಹೆಚ್ಚಿಗೆ ಆಗಿದ್ದನ್ನ ನಾವು ಎಪ್ಪಾಕ್ಬಿಟ್ಟು ಮೊಸರು ಮಾಡಿ ಬೆಣ್ಣೆ ತೆಗೆದು ತುಪ್ಪ ಮಾಡಿ ಸ್ಟೋರ್ ಮಾಡಿ. ಈಗ 2000 ರೂಪಾಯಿ ಕೆಜಿ ತುಪ್ಪ ಅಂದ್ರೆ ನೀವು ಎಲ್ಲಿ ಕೊಡ್ತೀರಾ ಅಷ್ಟು ರೇಟಿ ಮಾರಾಟ ಮಾಡ್ತಾರೆ? ಅದೇ ಥ್ರೂ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಹಾಕಿರ್ತೀವಿ, ನಮ್ಮಲ್ಲಿ ಶುದ್ಧ ತುಪ್ಪ ದೊರೆಯುತ್ತದೆ ಅಂತ. ಆ ಪ್ರಕಾರ ಬಂದ್ ಯಾರ್ಯಾರಿಗೆ ಬೇಕು, 1/2 ಕೆಜಿ, 1/2 ಕೆಜಿ, 1 ಕೆಜಿ ಹಿಂಗೆ ತಗೊಂತಾರೆ. ಇವನ್ ಬೆಂಗಳೂರಿನಲ್ಲಿರೋರು ಸಹ ನಮ್ಮಿಂದ ಪೋಸ್ಟಲ್ಲಿ ತರಿಸ್ಕೊಂಡಿದ್ದಾರೆ. ಆಮೇಲೆ ಬೇರೆ ಬೇರೆ ಸುತ್ತಮುತ್ತ ಊರದವರು ಬಂದು ತಗೊಂಡೋಗ್ತಾರೆ, ಮನೆಗೆ ಅಡ್ರೆಸ್ ಹುಡ್ಕೊಂಬಂದು ಹಿಂಗೆ ಬಂದಿತ್ತು ನಿಮ್ದು ಅಂತಂದು ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ವಿಚಾರಗಳು ಗೊತ್ತಾಗುತ್ತಲ್ಲ, ಬಂದು ತಗೊಂಡೋಗ್ತಾರೆ. ಅವರೇ ಬರ್ತಾರೆ? ಅವರೇ ಬಂದು ಮನೆಗೆ ತಗೊಂಡು. ನೀವೇನು ಕಳಿಸಲ್ಲ ಅಲ್ಲಿಗೆ? ನಾವು ಪೋಸ್ಟಲ್ಲಾದ್ರೆ ಕಳಿಸ್ತು ಅಷ್ಟೇ. ಹಾಲು ಸಹ ನಿಮಗೆ ಪರಿಶುದ್ಧವಾದ ಹಾಲು ಬೇಕಾ, ಮನೆಗೆ ಬನ್ನಿ ತಗೊಂಡೋಗ್ರಿ. ಯಾಕಂದ್ರೆ ನಮ್ದು ಬೆಳಗಿಂದ ಸಾಯಂಕಾಲದವರೆಗೂ ಹೊಲ ಜಮೀನಲ್ಲೇ ಕೆಲಸ ಆಗಿರ್ತದೆ, ಮತ್ತ ಅವನ್ನೆಲ್ಲ ಡೆಲಿವರಿ ಡೋರ್ ಡೆಲಿವರಿ ಕೊಡೋದು ಅವೆಲ್ಲ ಆಗಲ್ಲ. ವರ್ಕರ್ಸ್ ಇಟ್ಟರೆ ವರ್ಕೌಟ್ ಆಗಲ್ಲ, ಕೊಡೋದು 80 ರೂಪಾಯಿ ಕೊಡ್ತಿರ್ತೀವಿ. ಈಗ ಹಾಲೆಲ್ಲ ದಾವಣಗೆರೆ ತರ್ತೀರ? ದಾವಣಗೆರೆ ತಂದು ದಾವಣಗೆರೆ. ಸಿಟಿ ಒಳಗಡೆ ಮಾರಾಟ ಮಾಡೋದೇನು ಕಷ್ಟ ಆಗಲ್ಲ ನಿಮಗೆ? ಪರವಾಗಿಲ್ಲ, ಸೇಲ್ ಆಗ್ತಾ ಇದೆ. ಸಾಕಷ್ಟು ಜನಕ್ಕೆಲ್ಲ ಗೊತ್ತು ಈ ಒಂದು ದೇಶೀಯ ತಳಿಯ ಹಸುವಿನ ಹಾಲು ಯಾವ ರೀತಿ ಗುಣಮಟ್ಟ ಅನ್ನೋದು ವಿಚಾರಗಳ ವಿನಿಮಯ ಆಗ್ಬಿಟ್ಟು ಹೊಸ ಹೊಸೊಬ್ರು ಬಂದು ತಾನು. ಈಗ ಜಗಳೂರು ತಾಲೂಕು ಬಿಳಿಚೋಡ್ನಲ್ಲಿ ಒಬ್ರು ಅರುಣ್ ಕುಮಾರ್ ಅಂತ ಹೇಳಿ, ಅವರು ತುಪ್ಪ ಎಲ್ಲ ಪೂನಾ ಕಳಿಸ್ತಾ ಇದ್ರು. ಹೌದೌದು, ಬಸ್ನಲ್ಲಿ ಕಳಿಸ್ತಾ ಇದ್ರು. ಅಂದ್ರೆ ಆ ಪದ್ಧತಿ ನೀವು ಮಾಡಿಲ್ಲ? ಇಲ್ಲ, ನಾವಿನ್ನು ಆ ಮಟ್ಟಕ್ಕೆ ಹೋಗಿಲ್ಲ. ಈವನ್ ಅವರೆಲ್ಲರೂ ನಮ್ಗೆ ಒಂದ್ ರೀತಿ ಪ್ರೇರಣೆ, ನಾವು ಅವ್ರದ್ದು ಫಾರ್ಮ್ಗಳಿಗೆಲ್ಲ ಹೋಗಿ ನೋಡಿ ಅವರಿಂದ ನೋಡಿ ತಿಳ್ಕೊಂಡು ನಾವು ಸಹ ಮಾಡಿರೋದು. ಈಗ ಮಜ್ಜಿಗೆ ಏನ್ ಮಾಡ್ತೀರ? ಮಜ್ಜಿಗೆ ಏನಿಲ್ಲ, ಮತ್ತೆ ಅವೇ ಆಕಳುಗಳಿಗೆ ಮೊಸರು ಜೊತೆ ಕೊಟ್ಬಿಡ್ತೀವಿ. ಬೇಸಿಗೆಯಲ್ಲಿ ಅದನ್ನು ಮಾರಾಟ ಮಾಡಕ್ ವ್ಯವಸ್ಥೆ ಮಾಡಬಹುದು, ಪ್ಯಾಕೆಟ್ ಮಾಡಿ ಸಂಪೂರ್ಣವಾಗಿ ಎಲ್ಲ ನಾವು ಕಮರ್ಷಿಯಲ್ ಆಗ್ತಾ ಹೋದ್ರೆ ಇದು ಮಾಡಕ್ಕಾಗಲ್ಲ. ಅಂದ್ರೆ ಅಕ್ಕಪಕ್ಕದ ಮನೆಯವರಿಗೆಲ್ಲ ಕೊಡ್ತೀರ ನೀವು? ಒಳ್ಳೆಯ ರುಚಿ ಇರ್ತಾವಲ್ವಾ? ಹೌದು ಸರ್. ಈಗ ಮತ್ತೆ ಕುರಿ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರ, ಕುರಿ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದಿರಾ? ಸರ್, ಈ ನಮ್ಮ ಲೋಕಲ್ ಬ್ರೀಡ್ ಈ ದುರ್ಗದಿಂದನೇ ಬಂದು ನಾವು ತಗೊಂಡೋಗಿದ್ದು. ಅವು ಸುಮಾರು ಒಂದು ನೂರು ಕುರಿ 130 ಕುರಿವರೆಗೂ ಸಾಕಿದ್ದೆ. ಬಟ್ ಕುರಿ ಕಾಯೋರ್ದು ಲೇಬರ್ಸ್ ಇಂದ ಮೇಜರ್ ಪ್ರಾಬ್ಲಮ್ ಆಗಿ ಅದನ್ನ ಕಮ್ಮಿ ಮಾಡಿ ನಮಗೆ ನಮ್ ಕೈಯಲ್ಲಿ ಮೇಂಟೈನ್ ಮಾಡಕ್ಕೆ ಒಂದು 10 ಕುರಿಗಳನ್ನ ಟಗರುಗಳನ್ನ ಸಾಕಿದ್ವಿ. ಈಗ ಕೂಡು ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡಬಹುದಲ್ಲ ನೀವು? ಅವೆಲ್ಲ ಮಾಡಿದ್ವಿ ಸರ್, ಬಟ್ ನಾವು ಎಲ್ಲಾದನ್ನೂ ಮಾಡ್ಕಂತ ನಾವು ಕುರಿ ಮೇಯಿಸಕ್ಕೆ ಆಡ್ಸಕ್ಕೆ ಕರ್ಕೊಂಡು ಹೋಗಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಅಲ್ಲಿ ಸ್ಟಾಲ್ ಫೀಡಿಂಗ್ ಅಂತಾನೆ ಮಾಡ್ತಿದ್ವಿ, ಅದು ಸಹ ಮೇಂಟೈನ್ ಆಗಲ್ಲ. ಒಂದ್ ಸ್ವಲ್ಪ ಅಡ್ಡಾಡಿದ್ರೆ ಆಕ್ಟಿವ್ ಆಗಿರ್ತಾರೆ. ಈಗ ಕೂಡು ಪದ್ಧತಿಯಲ್ಲಿ ಅಂದ್ರೆ ಖರ್ಚು ಜಾಸ್ತಿ ಬರುತ್ತೆ. ಇಲ್ಲಿಗೆ ತಂದೆಲ್ಲದ ಮೇವು ಕೊಡಬೇಕು, ನೀರು ಕೊಡಬೇಕಂದ್ರೆ ಅಲ್ಲಿ ಖರ್ಚು ಜಾಸ್ತಿ ಆದಾಗ ನಮ್ಗೆ ಆದಾಯ ಎಲ್ಲ ಒಂದ್ ಕಡೆ ಕಡಿಮೆ ಆಗುತ್ತಲ್ವಾ? ಈಗ ಟಗರ ಸಾಕಾಣಿಕೆ ಮಾಡಿದ್ರ ಟಗರ, ಈಗ ಅವನ್ನ ಮಾರಾಟ ಮಾಡೋದು ಮತ್ತೆ ತರದು ಅಷ್ಟೇ. ಎಷ್ಟು ಸಲ ಆತರ ವರ್ಷದಲ್ಲಿ ಬದಲಾವಣೆ ಮಾಡ್ತೀರಾ ಸರ್? ಇರೋದು ಓಬಜಳ್ಳಿ ತಾಂಡ ಇರೋದ್ರಿಂದ ಅಲ್ಲೇ ಸುತ್ತಮುತ್ತದವರೇ ಬಂದು ಹಬ್ಬ ಹರಿದಿನ ಅವ್ರದ್ದು ಏನಾದ್ರು ಅವಶ್ಯಕತೆ ಇದ್ದಾಗ ಬಂದ್ ಬಂದು ತಾನು ಹೋಗ್ತಿರ್ತಾರೆ, ಕೊಡ್ತಿರ್ತೀವಿ, ರೊಟೇಷನ್ ನಡೀತಾ ಇರತ್ತೆ. ಹಾಗಾಗಿ ಅದೇನು ಹೆಚ್ಚಿಗೆ ವಜೆ ಅನ್ಸೋದಿಲ್ಲ. ಒಂದ್ 10-15 ಕುರಿ ಟಗರ ಸಾಕ್ಲಿಕ್ಕೆ ಲಾಭ ಕಾಣಬಹುದಲ್ವಾ ಟಗರ್ನಲ್ಲಿ? ಖಂಡಿತ ಖಂಡಿತ ಕಾಣಬಹುದು ಸರ್. ಈಗ ಫಸ್ಟ್ ಗೆ ನೀವು ಮೊದಲು 150 ಕುರಿ ಸಾಕಾಣಿಕೆ ಮಾಡಿದೀವಿ ಅಂತ ಹೇಳಿದ್ರ, ಅವಾಗಲೂ ನಿಮಗೆ ಸಾಕಷ್ಟು ಆದಾಯ ಐತಿ. ಆದಾಯ ಏನು ಚೆನ್ನಾಗಿ, ಮರಿಗಳೆಲ್ಲ ಮಾರಾಟ ಮಾಡಬಹುದು. ರೋಗ ಬಂದಾಗ ದಿನ 1-2-3 ಒಂದ್ ದಿವಸ 8-9 ಸತ್ವ ಆ ರೀತಿ ಲುಕ್ಸಾನೂ ಆಗಿದಾವೆ. ಇಲ್ಲ ಅಂತಲ್ಲ, ಬಹಳ ಒಂದ್ ರೀತಿ ಜಾಸ್ತಿ ಇದ್ದಷ್ಟು ಮೇಂಟೆನೆನ್ಸ್ ಮಾಡೋದು ಬಹಳ ಕಷ್ಟ ಆಗ್ಬಿಡ್ತದೆ. ಈಗ ನಮ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಷ್ಟಾದ್ರೆ ನಾವು ಬಹಳ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ ನನ್ನ ನಂಬಿಕೆ. ಈ ಕುರಿಗಳಿಗೆ ಕಾಯಿಲೆ ಬರಬಾರ್ದು ಸಾಯಬಾರ್ದು ಅಂತಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಈಗ ಪಶು ಆಸ್ಪತ್ರೆ ವತಿಯಿಂದ ಸಾಕಷ್ಟು ಲಸಿಕೆಗಳನ್ನ ಹಾಕ್ತಾರಪ್ಪ, ಅವೆಲ್ಲ ಕೊಡಿಸ್ಬೇಕಲ್ವಾ? ಅಲ್ಲೇ ನಿಯರ್ ಬೈ ವಿಲೇಜ್ ಇಂದಾನೇ ಡಾಕ್ಟರ್ಸ್ ಗಳೆಲ್ಲ ಬರ್ತಾರೆ, ವಿಸಿಟ್ ಮಾಡ್ತಾರೆ. ಇಂಜೆಕ್ಷನ್ ET ಆಗ್ಲಿ HS ಆಗ್ಲಿ ಅವೆಲ್ಲ ಕೊಟ್ಟು ಇದು ಮಾಡಿಸ್ತಿರ್ತೀವಿ. ಆದ್ರೂ ಈ ಸಾಂಕ್ರಾಮಿಕ ರೋಗಗಳು ಬಂದೇ ಬರ್ತವೆ. ಏನೇನೋ ಲಸಿಕೆಗಳು ಕೊಟ್ಟರು ಒಂದೊಂದು ಟೈಮ್ ಬಂದೇ ಬರ್ತವೆ ಅಂತೀರಾ. ಮತ್ತೆ ಕೋಳಿ ಸಾಕಾಣಿಕೆ ಯಾವ ತರ ಮಾಡಿದ್ರ? ಕೋಳಿ ಸಾಕಾಣಿಕೆ ಅಂದ್ರೆ ಅದೇ ಕುರಿ ಶೆಡ್ ಪಕ್ಕದಲ್ಲಿ ಒಂದ್ ಸಣ್ಣ ಜಾಗ ಇತ್ತು, ಅಲ್ಲೊಂದು 100-150 ಕೋಳಿಗಳನ್ನ ಅಂದ್ರೆ ಜವಾರಿ ಕೋಳಿಗಳನ್ನ ನಾಟಿ ಕೋಳಿ ಅಂತಾರೆ, ಮೈಸೂರು ನಾಟಿ ಅಂತಾರೆ, ಆಮೇಲೆ ಗಿರಿರಾಜ ಅಂತ ಹೇಳ್ತಾರೆ, ಅವನ್ನ ಶಿವಮೊಗ್ಗ ಯೂನಿವರ್ಸಿಟಿಯಿಂದ ತಗೊಂಡ್ವಿ, ವೆಟರ್ನರಿ ಕಾಲೇಜಿಂದ ತಗೊಂಡ್ ಅವನ್ ಸಾಕ್ತಾ ಇದ್ವಿ. ಈಗ ಅವಕ್ಕೆ ಏನೇನು ಆಹಾರ ಕೊಡ್ತೀರಾ ಸರ್? ಈಗ ರಾಗಿ ವೇಸ್ಟ್ ಏನಿರುತ್ತೋ ಮೆಕ್ಕೆಜೋಳದ ಹೊಡಕ್ಲು ಆಮೇಲೆ ಅಂಗಡಿಯಲ್ಲೂ ಸಿಗುತ್ತೆ, ಎಲ್ಲ ಇಟ್ಟು ಮಾಡಿಸ್ಕೊಂಡ್ ಹಾಕೋದು ಅವೆಲ್ಲ ರೆಡಿ. ಇವನ್ನ ಅದನ್ನು ಹಾಕ್ತಿವಿ, ಕೆಲವು ಟೈಮು ಈ ನಾರ್ಮಲ್ ಹಾಕಿ ಹೊರಗಡೆ ಆಡಕ್ ಬಿಡ್ತೀವಿ. ನಾಟಿ ಕೋಳಿ ಆಗಿರೋದ್ರಿಂದ ಹೊರಗಡೆ ಆಡ್ಕೊಂಡು ಕೆದಕೊಂಡು ತಿಪ್ಪೆನಲ್ಲಿ ಅಲ್ಲಿ ಇಲ್ಲಿ ತೋಟದಲ್ಲೆಲ್ಲ ಸುತ್ತಾಡ್ಕೊಂಡು ಬರಬಹುದು, ಬಂದು ಇದು ಮಾಡ್ತಾರೆ. ಈಗ ನಾಟಿ ಕೋಳಿ ಸಾಕಷ್ಟು ಬೇಡಿಕೆ ಇದೆ, ಏನ್ ಕೇಜ್ ಗಟ್ಟಲೆ ಕೊಡ್ತೀರಾ? ಕೇಜ್ ಗಟ್ಟಲೆ ಎಲ್ಲ ಜೊತೆ ಜೋಡಿ ಅಂತ ಕೊಡ್ತೀವಿ. ಉಂಜಕ್ಕೊಂದ್ ರೇಟು, ಯಾಟಿಗೆ ಒಂದ್ ರೇಟ್ ಇರುತ್ತೆ. 600 ರೂಪಾಯಿ, 800 ರೂಪಾಯಿ, 1,000 ರೂಪಾಯಿ ವರ್ಗೂ ಕೊಡ್ತೀವಿ ಸರ್. ಸೈಜು, ಅದ್ರ ಡೆವಲಪ್ಮೆಂಟ್ಸ್, ಅದ್ರ ತೂಕದ ಮೇಲೆ ಅವು ಉಂಜದ ಡೆವಲಪ್ಮೆಂಟ್ಸ್ ಚೆನ್ನಾಗಿರ್ತವೆ, ಅವೆಲ್ಲ ಜಾಸ್ತಿ ರೇಟ್ಗೆ ಹೋಗ್ತವೆ. ಈ ಗಿರಿರಾಜ ಕೋಳಿ ಅವೆಲ್ಲವೂ ವೈಟ್ ಚೆನ್ನಾಗಿರ್ತವೆ, ಅವನ್ನೆಲ್ಲ ಒಳ್ಳೆ ರೇಟ್ಗೆ ಹೋಗ್ತವೆ. ಈಗ ಹಸುವಿನಲ್ಲಿ ಎಷ್ಟು ಆದಾಯ ಬರುತ್ತೆ, ಕುರಿಯಲ್ಲಿ ಎಷ್ಟು ಆದಾಯ ಬರುತ್ತೆ, ಕೋಳಿಯಲ್ಲಿ ಎಷ್ಟು ಆದಾಯ ಬರುತ್ತೆ ಒಂದು ವರ್ಷದಲ್ಲಿ? ಹಸುವಿನಲ್ಲಿ ಅಂತಂದ್ರೆ 9 ತಿಂಗಳಿಗೆ ಒಂದು ಗರ್ಭಧಾರಣೆ ಆಗುತ್ತೆ, ನಮಗೆ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಹಾಲಿನ ಇಳುವರಿ ಅಂತಂದ್ರೆ ಈಗ ನನ್ನಲ್ಲಿ 40 ಏನು ಹಾಲು ಕೊಡೋದಿಲ್ಲ, ಅದ್ರಾಗ ಅರ್ಧ ಭಾಗ ಗಬ್ಬಾಗಿರ್ತವೆ, ಇನ್ನರ್ಧ ಹಾಲು ಸಿಗ್ತಾ ಇರ್ತದೆ. 40-45-50 ಲೀಟರ್ ವರ್ಗೂ ಹಾಲು ಇಳುವರಿ ತಗೊಂಡಿದ್ದೀನಿ. ಹೆಚ್ಚುವರಿ ಹಾಲನ್ನ ನಾನು ಪ್ರೋಸೆಸ್ ಮಾಡಿ ತುಪ್ಪ ಮಾಡ್ತೀವಿ, ಇನ್ನುಳಕಿದ್ದು ಅಲ್ಲಿ ಕೌಂಟರ್ ಸೇಲ್ ಅಂತ ಮಾಡ್ತೀವಿ, ಮನೆಯಲ್ಲಿ ಸೇಲ್ ಮಾಡೋದು ಹಾಲು. ಆ ಹಾಲಿನಿಂದ ಏನಿಲ್ಲ ಅಂದ್ರೆ ಒಂದು 60,000-70,000 ರೂಪಾಯಿ ತಿಂಗಳ ಆದಾಯ ಇರುತ್ತೆ ನಮಗೆ. ಅದೇ ರೀತಿ ಕುರಿ ಏನು ನಾವು 5,000-6,000-4,000 ಹಿಂಗೆ ಕುರಿ ಮರಿ ಪಟ್ಲಿ ಸಣ್ಣ ಮರಿಗಳನ್ನ ತಾವು ಮಾಡ್ತೀವಿ, ಅದನ್ನ 9 ತಿಂಗಳು ಸಾಕ್ತಿವಿ. ಒಂದ್ ವರ್ಷ ತುಂಬದ್ರೊಳಗೇನೆ ಬಂದು ರೈತರುಗಳಾಗ್ಲಿ ಅವಶ್ಯಕತೆ ಇರೋಂತ ಗಿರಾಕಿಗಳು, ನಂದು ದೊಡ್ಡ ಮಟ್ಟದ್ದೇನಲ್ಲ, ಸಣ್ಣ ಮಟ್ಟದಲ್ಲಿ ಮಾಡೋದ್ರಿಂದ ಬರ್ತಾರೆ, ಚೆನ್ನಾಗಿದಾವೆ ಅಂತಂತ ಒಂದು ಬೆಲೆ ಕೊಟ್ಟು ತಾಂತಾರೆ. ಅವು ನಮ್ಗೆ ಏನು ನಾವು 5,000-6,000 ಕೊಟ್ಟು ತಾಂದಿರ್ತೀವಿ, ನಮ್ ಇನ್ವೆಸ್ಟ್ಮೆಂಟ್ ಅಂತ ಒಂದು 3,000 ಹಾಕಿದ್ರು ಒಂದ್ 9,000 ರೂಪಾಯಿ ರೇಂಜ್ 10,000 ಇರುತ್ತೆ. ಬಟ್ 15,000-14,000 ಹಿಂಗ ಹೋಗುತ್ತೆ. ಸೊ ನಮಗೆ ಸೈಡ್ ಇನ್ಕಮ್ ಆಗಿ ಬರುತ್ತೆ. ಅದ್ರದ್ದು ಈ ಕುರಿ ಇಕ್ಕೆ ಅವು ಸಹ ನಮ್ಗೆ ಗೊಬ್ಬರವಾಗಿ ಸಿಗುತ್ತೆ. ಕೋಳಿಗಳು ಅಷ್ಟೇ 100 ರೂಪಾಯಿ ಹಂಗೆ ತಂದಿರ್ತೀವಿ ಕೋಳಿ ಮರಿಗಳನ್ನ, ಅವು ನಮಗೆ ದೊಡ್ಡವಾದಷ್ಟು ನಮಗೇನು ಲುಕ್ಸಾನ ಇಲ್ಲ. ಈ ಇಂಥವು ಬಾಯ್ಲರ್ ಕೋಳಿ ಫಾರ್ಮ್ ಕೋಳಿ ಅಂತಾರಲ್ಲ, ಅವು ಒಂದೊಂದು ದಿವಸ 42 ಆದ್ಮೇಲೆ ಒಂದೊಂದು ದಿವಸ ಇಟ್ಕೊಳ್ಳೋದು ಅವ್ರಿಗೆ ಲಾಸ್ ಆಗ್ತಿರ್ತದೆ. ಬಟ್ ಈ ಜವಾರಿ ಕೋಳಿನಲ್ಲ ಆಗಲ್ಲ, ದೊಡ್ಡದಾದಷ್ಟು ನಮಗೆ ಮೊಟ್ಟೆ ಇಡಕ್ ಸ್ಟಾರ್ಟ್ ಆಗ್ತವೆ, ತೂಕನು ಚೆನ್ನಾಗಿರ್ತವೆ, ಮಾರಾಟಕ್ಕೂ ಏನ್ ತೊಂದರೆ ಇಲ್ಲ. ಮಟ್ಟಿಗೂ ಒಳ್ಳೆ ಬೇಡಿಕೆ ಆದ್ರೂ ಇಟ್ಕೊಂಡು ನಾವು ಸೇಲ್ ಮಾಡ್ಬೋದು. ಮಟ್ಟಿನೂ ಒಳ್ಳೆ ಬೇಡಿಕೆ, ಒಳ್ಳೆ 15 ರೂಪಾಯಿ ಮೊಟ್ಟೆ ಅದನ್ನು ಸಹ ಸೇಲ್ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಅಂದ್ರೆ ಸಮಗ್ರ ಕೃಷಿ ಅಂತಂದ್ರೆ ಈಗ ಒಂದಕ್ಕೊಂದು ಪೂರಕವಾದಂತ ಒಂದು ಬೆಳೆಗಳನ್ನ ಬೆಳಿಬೇಕು, ಪೂರಕವಾದಂತಹ ಒಂದು ಉಪಕಸಬುಗಳು, ಈ ಹೈನುಗಾರಿಕೆ ಮಾಡ್ತಾ ಇದ್ರಿ, ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಿ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಿ, ಇಷ್ಟೆಲ್ಲ ಮಾಡಿದಾಗ ಕೃಷಿಯಲ್ಲಿ ಏನಾದ್ರೂ ಒಂದು ಲಾಭ ಗಳಿಸಬಹುದು ಅಂತ ಹೇಳ್ತೀರಾ? 100% ಸರ್. ಈಗ ಸಮಗ್ರ ಕೃಷಿ ಇರೋದ್ರಿಂದ ಒಂದರಲ್ಲಿ ಲಾಸ್ ಆದ್ರೂ ಇನ್ನೊಂದು ನಮಗೆ ಕೈ ಹಿಡಿತತೆ. ಈಗ ನಂದು ಲಾಸ್ಟ್ ಇಯರ್ ಅಲ್ಲಿ ಅಡಿಕೆ ಕೂರಿಸಿದ್ದೆ, ಅದು ನೀರಿನ ಕೊರತೆಯಿಂದ ಒಣಗೋಯ್ತು. ಒಂದು ಕೃಷಿ ಹೊಂಡ ಮಾಡಿಸಿದ್ದೀನಿ, ಈಗ ನಾನು ನೀರನ್ನು ಸ್ಟಾಕ್ ಮಾಡ್ಕೊಂತೀನಿ, ಅದರಲ್ಲಿ ಅಂದ್ರೆ ಮೀನು ಕೃಷಿ ಮಾಡೋಣ ಅಂತ ಇದ್ದೀನಿ. ಈಗ ಅದೆಲ್ಲ ರೆಡಿ ಮಾಡ್ತಾ ಇದ್ದೀನಿ, ಅದನ್ನು ಒಂದು ಮಾಡ್ಕೊಳ್ಳೋಣ ಅಂತ. ಈ ಕೋಳಿದೇ ಆಗ್ಲಿ ಅದ್ರ ಇಕ್ಕೆ ಎಲ್ಲವೂ ಸಹ ನಾವು ಫೀಡ್ ಆಗಿ ಮೀನುಗಳಿಗೆ ಕೊಡಬಹುದು. ಅದು ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಒಂದಕ್ಕೊಂದು ಅವಲಂಬಿತ ಆಗಿ ಡಿಪೆಂಡ್ ಆಗಿರುತ್ತೆ. ಅದ್ ನೀರೇನ್ ಫರ್ಟೈಲ್ ಆಗಿರುತ್ತಲ್ಲ, ಆ ನೀರನ್ನ ನಾವು ತೋಟಗಳಿಗೆ ಉಪಯೋಗಿಸ್ಕೊಂಡ್ರೆ ನಮ್ಗೆ ಭೂಮಿಯ ಫಲವತ್ತತೆನು ಹೆಚ್ಚಾಗುತ್ತೆ. ಈ ರೀತಿ ನಾವು ಹೊರಗಿಂದ ತಂದಾಕೋ ಗೊಬ್ಬರಗಳು, ಈ ಏನು ಹೊರಸುರಿ ಒಳಸುರಿ ಅಂತ ಕರಿತೀವಲ್ಲ, ಅವೆಲ್ಲ ಅವಾಯ್ಡ್ ಮಾಡಿ ನಮ್ಮಲ್ಲಿ ಇರೋದನ್ನೇ ನಾವು ಪೌಷ್ಟಿಕಾಂಶ ಡೆವಲಪ್ಮೆಂಟ್ಸ್ ಚೆನ್ನಾಗಿ ಮಾಡ್ಕೋಬಹುದು. ಒಟ್ಟಾರೆ ನಿಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ಯಾವುದು ಹೊರಗಡೆಯಿಂದ ತಂದು ಹಾಕಲ್ಲ ನೀವು? ಇಲ್ಲ ಅಂದ್ರೆ ಸಾಕಷ್ಟು ನಿಮ್ಮ ಒಂದು ನೈಸರ್ಗಿಕ ಕೃಷಿ ನಿಮಗೆ ಆರ್ಥಿಕವಾಗಿ ನೀವು ಹೆಚ್ಚು ಮೇಲಿನ ಮಟ್ಟ ಬರಕ ಎಲ್ಲೇ ಒಂದು ರೀತಿ ಕಾರಣ ಆಗುತ್ತೆ ಅಂತ ಹೇಳ್ತೀರಾ? ಖಂಡಿತ. ಚಿಯಾನು ಹಾಕಿಸ್ತೆ, ಯಾವ್ದೇ ರೀತಿ ಗೊಬ್ಬರ ಇದಾಕ್ಲಿಲ್ಲ, ಸ್ವಲ್ಪ ಪ್ರಾಯೋಗಿಕವಾಗಿ ಮಾಡಿದ್ರಿಂದ ಫಸಲು ಕಡಿಮೆನೆ ಆಯ್ತು. ಹಂಗ್ ಕಂಪೇರ್ ಮಾಡಿದ್ರೆ ಬೆಸಗಿಸೆ ಓಡಿಸಿದ್ರೆ ಅವೆಲ್ಲ ಖರ್ಚು ವೆಚ್ಚಗಳು ಜಾಸ್ತಿ ಆದವು, ಕಳೆ ನಿಯಂತ್ರಣ ಮಾಡಕ್ಕಾಗಲಿಲ್ಲ ಅದರಲ್ಲಿ. ಈಗ ನಾವು ನೋಡ್ತಾ ಇದೀವಿ ನಮ್ಮ ಕೃಷಿಕರನ್ನ, ಈಗ ಅಡಿಕೆ ಹಾಕ್ತಾರೆ, ಎಲ್ಲೆಲ್ಲೊಂದ ಸಿಕ್ಕಾಬಟ್ಟೆ ಹಣ ಕೊಟ್ಟು ಕುರಿ ಗೊಬ್ಬರ ತಂದು ಹಾಕ್ತಾ ಇದಾರೆ, ಬೆಳೆ ಫಲಕ ಬಂದಿರಲ್ಲ. ಮುಂದೆ ಏನಾದ್ರೂ ಕಾರಣ ಅದರಿಂದ ಬೆಳೆ ಏನಾದ್ರೂ ಫೇಲ್ ಆಯ್ತು ಅಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರಲ್ವಾ? ಅಂದ್ರೆ ಎಲ್ಲೇ ಒಂದ್ ಕಡೆ ಈ ಎಲ್ಲ ಮುಂದೆ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರೆ ಅಡಿಕೆ ಹಾಕ್ಲಿ ಹಾಕ್ಬಾರ್ದು ಅಂತ ಹೇಳಲ್ಲ. ಈ ತರ ನಿಮ್ಮಂಗೆ ಈಗ ಕೋಳಿ ಕುರಿ ಹಸು ಸಾಕಾಣಿಕೆ ಮಾಡಿ ತಮ್ಮಲ್ಲೇ ಸಿಗುವಂತ ಗೊಬ್ಬರಗಳನ್ನೇ ಹಾಕಿದ್ರೆ ಹೆಚ್ಚು ಹೆಚ್ಚು ಮುಂದೆ ಅವರಿಗೆ ಹೊರೆ ಆಗಲ್ಲ ಅಂತ ಹೇಳ್ಬಹುದು ಅಲ್ವಾ? ಎಲ್ಲಾ ರೈತರು ಈ ತರ ನಿಮ್ಮಂತಹ ಒಂದು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಾಗ ಕೃಷಿಯಲ್ಲಿ ಏನಾದರೂ ಯಶಸ್ಸು ಗಳಿಸಬಹುದು ಅಲ್ವಾ? 100% ಸರ್. ಜೇನು ಪೆಟ್ಟಿಗೆ ಕತ್ಲಗೆರೆ ಫಾರ್ಮ್ಸ್ ಅವರ ಟ್ರೈನಿಂಗ್ ಕೊಟ್ಟಿದ್ರು, ಆ ಟ್ರೈನಿಂಗ್ ಮೂಲಕ ನಾವು ತೋಟಗಾರಿಕೆ ಇಲಾಖೆ ಅವರ ಸಹಾಯಧನದೊಂದಿಗೆ ಸುಮಾರು 10 ಪೆಟ್ಟಿಗೆ ಹಾಕಿದ್ದೀನಿ. ಜೇನು ಸಾಕಾಣಿಕೆನೂ ಮಾಡಿದ್ದೀನಿ, ಜೇನು ಸಾಕಾಣಿಕೆನೂ ಸಹ ಮಾಡಿದ್ದೀನಿ. ಅದರ ಪರಾಗಸ್ಪರ್ಶದಿಂದ ಫಸಲಿನ ಉತ್ತಮ ಇಳುವರಿ ಬರುತ್ತೆ ಅಂತಾನು ಒಂದು ಆಶಾವಾದ ಇದೆ. ಜೊತೆಗೆ ಜೇನಿನ ಆದಾಯವು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಮೊನ್ನೆ ಒಂದೆರಡು ಬಾಕ್ಸ್ ಇದು ಮಾಡಿದ್ರು, ಅದರಲ್ಲಿ ಸುಮಾರು ಒಂದು 3-3.5 kg ಸಿಕ್ತು. ತದನಂತರ ಈಗ ಮತ್ತೆ ರೆಡಿ ಆಗಿದೆ, ಈಗ ಒಂದ್ಸರಿ ಇನ್ನೊಂದ್ಸರಿ ಕ್ಲೀನ್ ಜೇನು ಇಳಿಸಬೇಕು. ಯಾವ ತಳಿ ಜೇನು ಸಾಕಾಣಿಕೆ ಮಾಡಿದೀರಾ ಸರ್? ತುಡಿಮೆ ಜೇನು. ಈಗ ಜೇನುತುಪ್ಪ ತೆಗೆಯುವಂತ ಸಂದರ್ಭದಲ್ಲಿ ಈಗ ಜೇನುಹುಳು ಕಚ್ಚುವಂತದ್ದು ಇದೆಲ್ಲ ಸಮಸ್ಯೆಗಳು ಇರ್ತಾವ? ಇರುತ್ತೆ. ಅದು ಕಚ್ಚೋದೇನಂತ ಮಾರಕ ಏನಲ್ಲ, ಹಾನಿನೂ ಏನಲ್ಲ, ಒಂದ್ ರೀತಿ ಆರೋಗ್ಯಕ್ಕೂ ಒಂದು ಒಳ್ಳೇದು ಅಂತಾನೆ ಹೇಳ್ತಾರೆ ಎಲ್ಲರು. ಕಚ್ಚಿದ್ರೆ ಅಂದ್ರೆ ಇತಿಮಿತಿಯಾಗಿ ಕಚ್ಚಿದ್ರೆ ನಾವು ಸಾಕಷ್ಟು ಗ್ಲೌಸ್ ಮಾಸ್ಕ್ ಎಲ್ಲ ಹಾಕೊಂಡು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅಂದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಸಿದ್ಯಾ? ಜೇನನ್ನ ಹೆಚ್ಚಿಗೆ ಮಾಡೋಣ ಅಂತಾನೆ ಇದೀವಿ. ಈಗ ಜೇನುತುಪ್ಪ ಮಾರಾಟ ಎಲ್ಲಿ ಮಾಡ್ತೀರಾ ಅದನ್ನ? ಅದನ್ನು ಮನೆಯಲ್ಲೇ ಇಟ್ಕೊಂಡು ಸೇಲ್ ಮಾಡ್ತೇವೆ ಸರ್. ಬೇಡಿಕೆ ಇದೆಯಾ? ಈಗ ಹೊಸದಾಗಿ ಮಾಡಿರೋದ್ರಿಂದ ನನ್ನಲ್ಲಿ ಏನು ಇಳುವರಿ ಆಗಿದೆಯಲ್ಲ ಅದಷ್ಟು ಸೇಲ್ ಆಗ ಮಟ್ಟಕ್ಕಿದೆ. ಬಟ್ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಿಕ್ಕಾಗ 100% ಸೇಲ್ ಆಗುತ್ತೆ ಸರ್. ಯಾಕಂದ್ರೆ ಪ್ಯೂರ್ ಕ್ವಾಲಿಟಿ ಇರೋದ್ರಿಂದ ಸೇಲ್ ಆಗಿದೆ. ಇನ್ನು ನಾವು ಸೇಲಿಂಗ್ ಗೊತ್ತಾಗ್ಬೇಕು ಎಲ್ಲರಿಗೂ. ಹೌದೌದು. ಈಗ ಓಬಜ್ಜಿ ಹಳ್ಳಿಯಲ್ಲಿ ಈಗ ಸುನೀಲ್ ಕುಮಾರ್ ಅವರು ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅಲ್ಲಿ ತುಪ್ಪ ಸಿಗುತ್ತೆ, ಇದೆಲ್ಲ ಒಂದ್ ಸ್ವಲ್ಪ ಪ್ರಚಾರ ಆದ್ರೆ ನಿಮ್ಮಲ್ಲಿ ಕೊಂಡ್ಕೊಂಬರಕ್ಕೆ ಬರ್ತಾರೆ, ಅವಾಗ ನಿಮಗೂ ಆಸಕ್ತಿ ಬರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನು ನಾವು ಜೇನು ಸಾಕಾಣಿಕೆ ಮಾಡ್ಬೇಕು ಅಂತ. ಸಾಕಷ್ಟು ಜನ ಕೇಳ್ತಾರೆ ಪ್ಯೂರ್ ಜೇನು ತುಪ್ಪ ನನಗೊಂದು 1/2 kg ಬೇಕು, 1 kg ಬೇಕು ಅಂತಲ್ಲ. ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾನು ಅವನ್ನೇನು ಸೇಲಿಂಗ್ ಸ್ಟಾರ್ಟ್ ಮಾಡಿಲ್ಲ. ಅಂದ್ರೆ ಜೇನುತುಪ್ಪಕ್ಕೆ ಸಾಕಷ್ಟು ಬೇಡಿಕೆ ಇದೆಯಲ್ವಾ? ಈಗ ಜೇನುತುಪ್ಪ ಸೇವನೆ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯಕ್ಕೆ ಒಳ್ಳೆಯ ಒಂದು ಪರಿಣಾಮ ಬೀರುತ್ತಲ್ವಾ? ಹೌದೌದು. ಒಟ್ಟಾರೆ ಸುನೀಲ್ ಕುಮಾರ್ ಅವರೇ, ಈ ಸಮಗ್ರ ಕೃಷಿಯನ್ನ ಮಾಡ್ಕೊಂಡು ಈ ಒಂದು ಕೃಷಿ ಬದುಕನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಾ, ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡ್ಕೊಂಡು ಯಾವ್ದು ಕೆಲಸಕ್ಕೆ ಹೋಗದೆ ಈ ಕೃಷಿಯಲ್ಲೇ ಉಳ್ಕೊಂಡಿದ್ದೀರಾ, ಏನ್ ಅನ್ಸುತ್ತೆ ನಿಮ್ಗೆ ಈ ಸಮಗ್ರ ಕೃಷಿ ಮಾಡ್ತಾ ಇರೋದ್ರಿಂದ? ಕೃಷಿಯಲ್ಲಿ ಖುಷಿ ಕಾಣ್ತಾ ಇದ್ದೀನಿ. ಇದರಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಎರಡೂ ಇನ್ವಾಲ್ವ್ಮೆಂಟ್ ಕೊಡೋದ್ರಿಂದ ಆರೋಗ್ಯ ಸಂಪೂರ್ಣವಾಗಿ ಸಿಗುತ್ತೆ ನಮಗೆ, ನೆಮ್ಮದಿ ಈ ಬದುಕು. ಯಾರ ಹಂಗಿನ ಜೀವನ ಇಲ್ಲ. ನಾನು ಮಾಡೋ ತಪ್ಪು ನನಗೆ ತಪ್ಪಾಗುತ್ತೆ ಹೊರತು ಇನ್ನೊಬ್ರಿಗೆ ಇದಾಗಲ್ಲ, ಇನ್ನೊಬ್ರಿಂದ ನನಗೆ ಯಾವುದೇ ರೀತಿ ತೊಂದರೆಗಳಿಲ್ಲ ಆಗಲ್ಲ. ಈ ರೀತಿ ಸಾಕಷ್ಟು ಲಾಭಗಳಿದೆ ಕೃಷಿಯಲ್ಲಿ. ಒಂದು ಅಗ್ರಿ ಎಂಟರ್ಪ್ರಿನರ್ ಅನ್ನೋ ರೀತಿಯಲ್ಲಿ ಒಂದು ಪ್ರತಿಯೊಬ್ಬ ರೈತನು ಒಬ್ಬ ವಿಜ್ಞಾನಿ ಅಂತಾನೆ ನನ್ನ ಅನಿಸಿಕೆ. ಯಾಕಂದ್ರೆ ಅವನು ಏನು ಕುಂದು ಕೊರತೆಗಳು, ಏನು ತೊಂದರೆಗಳು, ಅವನ್ನೆಲ್ಲ ಅವನೇ ಸರಿಪಡಿಸ್ಕೊಂತ, ಅವನು ಎಲ್ಲಿ ಎಡವಿರ್ತಾನೋ ಅಲ್ಲಿಂದ ಸರಿ ಮಾಡ್ಕೊಂತ ಬರ್ತಾನಲ್ಲ. ಹಾಗಾಗಿ ಪ್ರತಿಯೊಬ್ಬ ರೈತನು ಒಬ್ಬ ವಿಜ್ಞಾನಿ ಇದ್ದಂಗೆ ಅಂತ ಒಳ್ಳೆಯದು ಸುನೀಲ್ ಕುಮಾರ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಮಗ್ರ ಕೃಷಿ ಅನುಭವಗಳನ್ನ ಸಾಕಷ್ಟು ಇವತ್ತು ನಮ್ಮ ಕೃಷಿಕರೊಂದಿಗೆ ತಮ್ಮ ಒಂದು ಅನುಭವಗಳನ್ನ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಹಾಗೂ ಹೈನುಗಾರಿಕೆಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ದೊಡ್ಡ ಓಬಜ್ಜಿಹಳ್ಳಿಯ ಕೃಷಿಕ ಎಎಂ ಸುನೀಲ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಮತ್ತು ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿರುವ ವರದಿಯಾಗಿದೆ. ದಾವಣಗೆರೆ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಹಲವೆಡೆ ನಿರಂತರ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಚಾಮರಾಜನಗರ, ರಾಮನಗರ, ಬಳ್ಳಾರಿ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಕೋಲಾರ, ಮಂಡ್ಯ, ತುಮಕೂರು ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಹಲವೆಡೆ ನಿರಂತರ ಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ. ಗಾಳಿಯ ವೇಗ ಕಿಲೋಮೀಟರ್ಗೆ 50-60. ನಿರಂತರ ಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಹಾಗೂ 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಮುಂದಿನ 48 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ. ಗಾಳಿಯ ವೇಗ 50-60 ಕಿಲೋಮೀಟರ್. ನಿರಂತರ ಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಮತ್ತು 21 ಡಿಗ್ರಿ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯೊಂದನ್ನು ಕೇಳ್ಕೊಂಡು ಬರೋಣ.